ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:12 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನವರ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಪಶುಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಬಳಿಕ ಕಾಫಿ ಮಂಡಳಿಯಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಸನೀಶ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳು. ಈಗ ಮೊದಲು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪಶು ಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು, ಈ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಯೋಜನೆಗಳು ಮತ್ತು ಸರ್ಕಾರದಿಂದ ಹಾಗೆಯೇ ಪಶುಸಂಗೋಪನಾ ಇಲಾಖೆಯಿಂದ ಈ ಯೋಜನೆಗಳಿಗಾಗಿ ಸಿಗುವಂತಹ ಸಹಾಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ಮೊದಲಿಗೆ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನ ಅಂತ ನಾವು ಕೇಳ್ತಾ ಇರ್ತೀವಿ, ಇದರ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನವು ಸ್ಥಿರ ಹಾಗೂ ಸಮಾನ ಪಶುಸಂಗೋಪನಾ ಅಭಿವೃದ್ಧಿಯ ಉದ್ದೇಶವನ್ನು ಹೊಂದಿದೆ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಥವಾ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನವನ್ನು 2014-15 ಪ್ರಾರಂಭ ಮಾಡಿ 2021-22 ಪರಿಷ್ಕರಣೆ ಮಾಡಲಾಯಿತು. ಪಶುಸಂಗೋಪನೆಯು ಮಾಂಸ, ಚರ್ಮ, ಹಾಲು ಅಥವಾ ಇತರ ಉತ್ಪನ್ನಗಳಿಗಾಗಿ ಸಾಕಲಾಗ್ತಾ ಇರತಕ್ಕಂತಹ ಪ್ರಾಣಿಗಳಿಗೆ ಸಂಬಂಧಿಸಿದ ಇಲಾಖೆಯಾಗಿದೆ. ಇದು ದಿನನಿತ್ಯದ ಆರೈಕೆ, ನಿರ್ವಹಣೆ, ಉತ್ಪಾದನೆ, ಪೋಷಣೆ, ಆಯ್ದ ತಳಿ ಮತ್ತು ಜಾನುವಾರುಗಳ ಸಾಕಾಣಿಕೆಯನ್ನ ಒಳಗೊಂಡಿದೆ. ಪಶು ಸಂಗೋಪನೆಯು ಗ್ರಾಮೀಣ ಜನರ 3/4 ಭಾಗದಷ್ಟು ಜನರ ಜೀವನಾಧಾರವಾಗಿದೆ. ಭಾರತದಲ್ಲಿ 8.8% ಜನರಿಗೆ ಉದ್ಯೋಗಾವಕಾಶವನ್ನ ಇದು ಒದಗಿಸುತ್ತಿದೆ. ಹಸುವನ್ನ ಪ್ರಧಾನವಾಗಿ ಪ್ರಪಂಚದಾದ್ಯಂತ ಹಾಲು ಮತ್ತು ಮಾನವನ ಬಳಕೆಗಾಗಿ ಹಾಲಿನ ಉತ್ಪನ್ನಗಳನ್ನು ಉತ್ಪಾದಿಸಲು ಬಳಸಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗುವಂತಹ ಇತರ ಪ್ರಾಣಿಗಳೆಂದರೆ ಕುರಿ, ಮೇಕೆ, ಒಂಟೆ, ಎಮ್ಮೆ, ಯಾಕ್, ಹಿಮಸಾರಂಗ, ಕುದುರೆ ಮತ್ತು ಕತ್ತೆಗಳು. ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಇದೆಯಲ್ಲ, ಇದರ ಉದ್ದೇಶಗಳು ಏನು ಅಂತೀರಿ? ಮೊಟ್ಟ ಮೊದಲನೆಯದಾಗಿ ಮೆಲುಕು ಹಾಕುವ ಪ್ರಾಣಿಗಳಾಗಿರ್ತಕ್ಕಂಥ ಎಮ್ಮೆ, ಹಸು ಮತ್ತು ಕೋಳಿ, ಹಂದಿ ಇವುಗಳ ಸಾಕಾಣಿಕೆ ವಲಯ ಹಾಗೂ ಮೇವು ವಲಯದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೆಯದಾಗಿ ತಳಿ ಸುಧಾರಣೆಯ ಮೂಲಕ ಪ್ರತಿ ಪ್ರಾಣಿಯ ಉತ್ಪಾದಕತೆಯ ಹೆಚ್ಚಳವನ್ನ ಮಾಡತಕ್ಕಂಥದ್ದು. ಮೂರನೇದಾಗಿ ಮಾಂಸ, ಮೊಟ್ಟೆ, ಮೇಕೆ ಹಾಲು, ಉಣ್ಣೆ ಮತ್ತು ಮೇವಿನ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಸಾಧಿಸತಕ್ಕಂಥದ್ದು. ನಾಲ್ಕನೆಯದಾಗಿ ಪ್ರಮಾಣೀಕೃತ ಮೇವು ಬೀಜಗಳ ಲಭ್ಯತೆಯ ಮೂಲಕ ಮೇವು ಬೀಜ ಪೂರೈಕೆ ಸರಪಳಿಯನ್ನ ಬಲಪಡಿಸತಕ್ಕಂಥದ್ದು. ಐದನೇದಾಗಿ ಮೇವು ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಆರನೇದಾಗಿ ಜಾನುವಾರು ವಿಮೆ ಸೇರಿದಂತೆ ಅಪಾಯ ನಿರ್ವಹಣಾ ಕ್ರಮಗಳಿಗೆ ಉತ್ತೇಜನವನ್ನ ನೀಡತಕ್ಕಂಥದ್ದು. ಏಳನೇದಾಗಿ ವಿಸ್ತರಣಾ ಯಂತ್ರೋಪಕರಣಗಳ ಮೂಲಕ ಜಾನುವಾರು ಮಾಲೀಕರ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು. ಎಂಟನೇದಾಗಿ ಸಂಶೋಧನೆಗೆ ಉತ್ತೇಜನವನ್ನು ನೀಡತಕ್ಕಂಥದ್ದು ಮತ್ತು ಈ ರೈತರಿಗೆ ಅಥವಾ ಈ ಪಶುಗಳ ಮಾಲೀಕರಿಗೆ ಕೌಶಲ್ಯಾಧಾರಿತ ತರಬೇತಿಯನ್ನ ನೀಡತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಮ್ಮ ದೇಶವನ್ನ ತೆಗೆದುಕೊಂಡ್ರೆ ಜಾನುವಾರು ವಲಯದ ಪ್ರಗತಿ ಹೇಗಿದೆ ನಮ್ಮ ದೇಶದಲ್ಲಿ ಅಂತೀರಿ? ನಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಭಾರತದ ಆರ್ಥಿಕತೆಯಲ್ಲಿ ಜಾನುವಾರು ವಲಯವು ಕೃಷಿಯ ಪ್ರಮುಖ ಉಪ ವಲಯವಾಗಿದೆ. ಇದು 2014-15 2022-23 12.99% ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರ ಅಂತ ಹೇಳಿದ್ರೆ, ನಾವು ಇದನ್ನ ಸಂಕ್ಷಿಪ್ತವಾಗಿ CAGR ಅಂತ ಕರಿತೇವೆ ಅಥವಾ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತೇಳಿ ಕರಿತೇವೆ. ಈ ದರದಲ್ಲಿ ಬೆಳೆದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಒಟ್ಟು ಕೃಷಿ ಮತ್ತು ಸಂಬಂಧಿಸಿದ ವಲಯಗಳಲ್ಲಿ ಜಾನುವಾರುಗಳ ಕೊಡುಗೆ GVA ಅಥವಾ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಥವಾ ಒಟ್ಟು ಮೌಲ್ಯವರ್ಧನೆಯಲ್ಲಿ 2014-15 24.38% 2022-23 30.23% ಏರಿರತಕ್ಕಂಥದ್ದನ್ನು ಕೂಡ ನೋಡಬಹುದು. ಮತ್ತು ಒಟ್ಟು ಮೌಲ್ಯವರ್ಧನೆಯಲ್ಲಿ 5.5% ಕೊಡುಗೆಯನ್ನ ಪಶುಸಂಗೋಪನಾ ಇಲಾಖೆ ನೀಡ್ತಾ ಇದೆ. ಇನ್ನು ಈ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ಯಾವ ಸ್ಥಾನವನ್ನು ಪಡ್ಕೊಂಡಿದೆ ಅಂತೀರಿ? ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಮೊದಲೇ ಸ್ಥಾನದಲ್ಲಿದೆ. ಜಾಗತಿಕ ಹಾಲು ಉತ್ಪಾದನೆಯಲ್ಲಿ 24.76% ಕೊಡುಗೆಯನ್ನ ಅದು ನೀಡ್ತಾ ಇದೆ. ಇದು ಅತ್ಯಂತ ಸಂತೋಷದಾಯಕ ವಿಷಯ. ಕಳೆದ 10 ಹಾಲಿನ ಉತ್ಪಾದನೆಯು 5.62% ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರದಲ್ಲಿ ಬೆಳೆಯುತ್ತಿದೆ. ಇದು 2014-15 146.31 million tons 2023-24 239.30 million tons ಏರಿರತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಜಾಗತಿಕ ಮಟ್ಟವನ್ನ ತೆಗೆದುಕೊಂಡ್ರೆ ಮೊಟ್ಟೆ ಉತ್ಪಾದನೆಯಲ್ಲಿ ನಮ್ಮ ಭಾರತದ ಸ್ಥಾನಮಾನ ಏನು ಅಂತೀರಿ? ಹಾಲಿನಂತೆ ನಾವು ಮೊಟ್ಟೆಯ ಒಂದು ಉತ್ಪಾದನೆಯನ್ನ ಗಮನಿಸೋದಾದ್ರೆ FAO ಅಥವಾ ಆಹಾರ ಮತ್ತು ಕೃಷಿ ಸಂಸ್ಕರಣಾ ಸಂಸ್ಥೆಯು ಕಾರ್ಪೊರೇಟ್ ಉತ್ಪಾದನಾ ದತ್ತಾಂಶಗಳನ್ನು ಪ್ರಕಟಿಸಿದೆ. ಅದಕ್ಕೆ ಅನುಗುಣವಾಗಿ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ 2nd ಅತಿದೊಡ್ಡ ರಾಷ್ಟ್ರವಾಗಿದೆ. ದೇಶದಲ್ಲಿ ಮೊಟ್ಟೆ ಉತ್ಪಾದನೆಯು 2014-15 78.48 billion 2023-24 142.77 billion ವರೆಗೆ ಏರಿದೆ. ಕಳೆದ 10 ಮೊಟ್ಟೆ ಉತ್ಪಾದನೆಯು 6.7% ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯುತ್ತಿದೆ. 2014-15 62 ಮೊಟ್ಟೆಗಳಿಂದ 2023-24 ತಲಾ ಮೊಟ್ಟೆಯ ಪ್ರಮಾಣ 103 ಏರಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮಾಂಸದ ಉತ್ಪಾದನೆಯಲ್ಲಿ ನಮ್ಮ ದೇಶದ ಸ್ಥಾನಮಾನ ಏನು ಅಂತೀರಿ? ದೇಶದಲ್ಲಿ ಮಾಂಸ ಉತ್ಪಾದನೆಯು 2014-15 6.69 million tons 2023-24 10.25 million tons ಏರಿದೆ. ಕಳೆದ 10 ದೇಶದ ಮಾಂಸದ ಉತ್ಪಾದನೆಯು 4.85% ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯುತ್ತಿದೆ. ಇನ್ನು ನಮ್ಮ ದೇಶದಲ್ಲಿ ಈ ಒಂಟೆಗಳು, ಕುದುರೆಗಳು, ಕತ್ತೆಗಳು ಮತ್ತೆ ಹೇಸರ ಕತ್ತೆಗಳ ಅಭಿವೃದ್ಧಿಗೆ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ? ದಿನಾಂಕ 21/2/2024 ಒಂಟೆ, ಕುದುರೆ, ಕತ್ತೆ ಮತ್ತು ಹೆಸರುಗತ್ತೆಗಳ ಅಭಿವೃದ್ಧಿಗೆ ಹೊಸ ಚಟುವಟಿಕೆಗಳನ್ನು ಸೇರಿಸಲಿಕ್ಕೋಸ್ಕರ ರಾಷ್ಟ್ರೀಯ ಜಾನುವಾರು ಯೋಜನೆಯನ್ನ ತಿದ್ದುಪಡಿ ಮಾಡಲಾಗಿದೆ. ಮೊದಲ ಬಾರಿಗೆ ಈ ಪ್ರಾಣಿಗಳನ್ನು ವೈಯಕ್ತಿಕವಾಗಿ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಸಂಯುಕ್ತ ಜವಾಬ್ದಾರಿ ಗುಂಪುಗಳು ಮತ್ತು ರೈತ ಸಹಕಾರಿ ಸಂಘಗಳು ಕೊನೆಗೆ ಕಲಂ 8 ಕಂಪನಿಗಳ ಕಾಯ್ದೆ ಮೂಲಕ ತಳಿ ಸಾಕಾಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಸಿರು ಮೇವಿನ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಸಾಮಾನ್ಯ ಹುಲ್ಲುಗಾವಲು ಭೂಮಿ, ಅವನತಿ ಹೊಂದಿರತಕ್ಕಂತಹ ಅರಣ್ಯ ಭೂಮಿ, ಪಾಳು ಮತ್ತು ಅರಣ್ಯ ಭೂಮಿಯಲ್ಲಿ ಮೇವು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೋಸ್ಕರ ಸರ್ಕಾರದ ವತಿಯಿಂದ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಹಾಲಿನ ಉತ್ಪಾದಕರಿಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ತಾ ಇದೆ ಅಂತೀರಿ? ನಾವೆಲ್ಲರೂ ನೋಡಿರುವ ಹಾಗೆ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಹಾಲು ಸರಬರಾಜು ಮಾಡತಕ್ಕಂತ ಸದಸ್ಯರಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿನಂತೆ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಾ ಇದೆ. ನಮ್ಮ ರಾಸುಗಳ ಅಕಾಲಿಕ ಮರಣಕ್ಕೆ ಎಷ್ಟು ಮಟ್ಟಿಗೆ ಪರಿಹಾರ ಸಿಗುತ್ತೆ ಅಂತೀರಿ? ಈಗ ನಾವು ಮುಂಗಾರು ಮಳೆಯ ಆರ್ಭಟವನ್ನ ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಸಿಡಿಲಿನಿಂದ ಆಕಸ್ಮಿಕವಾಗಿ ರಾಸುಗಳು ಅಕಾಲಿಕ ಮರಣ ಹೊಂದತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಆಕಸ್ಮಿಕ ಅಥವಾ ಅಕಾಲಿಕ ಅಪಘಾತಗಳಿಂದ ಮರಣ ಹೊಂದಿರತಕ್ಕಂತಹ 6 ತಿಂಗಳು ಮೇಲ್ಪಟ್ಟು ವಿಮೆಗೆ ಒಳಪಡಿಸದಿರತಕ್ಕಂತಹ ಹಸು, ಎಮ್ಮೆ, ಎತ್ತು, ಹೋರಿ, ಕಡಸು ಮತ್ತು ಮಣಕಗಳಿಗೆ 10,000 ರೂಪಾಯಿಗಳನ್ನ ಅವುಗಳ ಮಾಲೀಕರಿಗೆ ವಿತರಿಸಲಾಗುತ್ತದೆ. ಈ ಕುರಿ ಮತ್ತೆ ಮೇಕೆಗಳ ಸಾವಿಗೆ ಸಿಗುವಂತಹ ಪರಿಹಾರ ಧನ ಎಷ್ಟು ಅಂತೀರಿ? ನೋಡಿ, 6 ತಿಂಗಳು ಮೇಲ್ಪಟ್ಟಂತಹ ಕುರಿ ಮೇಕೆಗಳ ಆಕಸ್ಮಿಕ ಸಾವಿಗೆ 5,000 ರೂಪಾಯಿ ಮತ್ತು 3-6 ತಿಂಗಳ ಕುರಿ ಮೇಕೆ ಮರಿಗಳಿಗೆ ರೂಪಾಯಿ 3,500 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಈ ಕುರಿ ಮತ್ತೆ ಮೇಕೆ ಘಟಕಗಳ ಸ್ಥಾಪನೆಗೆ ಎಷ್ಟು ಸಹಾಯಧನ ಲಭ್ಯವಾಗುತ್ತೆ? ಕುರಿ ಅಥವಾ ಮೇಕೆ ಘಟಕಗಳನ್ನು ಸ್ಥಾಪಿಸಲು ಘಟಕದ ಮೊತ್ತ 45,000 ರೂಪಾಯಿಗಳಿಗೆ ಒಳಪಟ್ಟು ಸಾಲ ಸಹಿತ ಸಹಾಯಧನದ ಯೋಜನೆಯಲ್ಲಿ ಫಲಾನುಭವಿಯ ವಂತಿಗೆ 4,500 ರೂಪಾಯಿಗಳಂತೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕರ್ನಾಟಕದ ಕುರಿ ಮತ್ತು ಕುರಿ ಉಣ್ಣೆ ಅಭಿವೃದ್ಧಿ ನಿಯಮಿತವು 90% ಅಂದರೆ 40,500 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತದೆ. ಇನ್ನು ಈ ಕೋಳಿ ಮರಿಗಳ ಒಂದು ಸಾಕಾಣಿಕೆಗೆ ಯಾವ ರೀತಿಯಾದಂತಹ ನೆರವು ಸಿಗುತ್ತೆ ಅಂತೀರಿ? 5 ವಾರಗಳವರೆಗೆ ದೇಶಿ ಕೋಳಿ ಮರಿಗಳನ್ನ ಸಾಕಾಣೆ ಮಾಡಲು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ತಲಾ 20 ಕೋಳಿ ಮರಿಗಳನ್ನ ವಿತರಿಸಲಾಗುತ್ತದೆ. ಈ ಗೋಶಾಲೆಗಳಿಗೆ ಯಾವ ರೀತಿಯಾದಂತಹ ನೆರವು ಸಿಗುತ್ತೆ ಅಂತೀರಿ? ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಗೋಶಾಲೆಗಳಲ್ಲಿರತಕ್ಕಂತಹ ಅನುತ್ಪಾದಕ ಹಾಗೂ ಪರಿತ್ಯಕ್ತ ರಾಸುಗಳ ನಿರ್ವಹಣೆಗೋಸ್ಕರ ಪ್ರತಿದಿನಕ್ಕೆ 1 ಜಾನುವಾರಿಗೆ 17.5 ರೂಪಾಯಿನಂತೆ ನೆರವನ್ನ ನೀಡಲಾಗ್ತಾ ಇದೆ. ಈ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಡಿಯಲ್ಲಿ ಎಷ್ಟು ಈ ಕುರಿಗಾಹಿಗಳಿಗೆ ಆರ್ಥಿಕ ನೆರವು ಸಿಗುತ್ತೆ? ಈ ಯೋಜನೆ ಅಡಿ ಹಿಂದುಳಿದ ಪ್ರತಿ ಕುರಿಗಾಹಿ ಸದಸ್ಯರಿಗೆ 20+1 ಮೇಕೆ ಮತ್ತು ಕುರಿ ಘಟಕಕ್ಕೆ ನೀಡಲಾಗ್ತಾ ಇರತಕ್ಕಂತಹ ಘಟಕದ ವೆಚ್ಚ 1,75,000 ರೂಪಾಯಿಗಳಲ್ಲಿ 25% ರಾಜ್ಯ ಸರ್ಕಾರದಿಂದ ಸಹಾಯ, 25% ಫಲಾನುಭವಿಯ ವಂತಿಗೆ ಮತ್ತು 50% ಸಾಲವನ್ನ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡಲಾಗ್ತದೆ. ಈ ಯೋಜನೆಯಡಿ ಸಹಾಯವನ್ನ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ 20,000 ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಕುರಿಗಾಹಿ ಸದಸ್ಯರಿಗೆ ನೀಡಲಾಗ್ತದೆ. ಇನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು ಯಾವ್ಯಾವು ಅಂತೀರ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ರೈತರ ಪಾಲಿನ ಕಾಮಧೇನುವಾಗಿದೆ. ಈ ಕಾರ್ಯಕ್ರಮದ ಅಡಿ ಹೈನುಗಾರಿಕೆ, ಕುರಿ, ಮೇಕೆ, ಕೋಳಿ, ಹಂದಿ ಮತ್ತು ಮೊಲ ಸಾಕಾಣಿಕೆಯ ಕಸುಬುದಾರರಿಗೆ ಬಡ್ಡಿ ರಿಯಾಯಿತಿ ಸೌಲಭ್ಯವು 3,00,000 ರೂಪಾಯಿಗಳಿಗೆ ದೊರೆಯುತ್ತದೆ. ಇನ್ನು ಪ್ರತಿ ರೈತರಿಗೆ 1.60 ಲಕ್ಷ ರೂಪಾಯಿಗಳ ಸೌಲಭ್ಯವನ್ನ ಯಾವುದೇ ಭದ್ರತೆ ಇಲ್ಲದೆ ಪಡೆಯುವ ಅವಕಾಶವಿರುತ್ತದೆ. ಈ ಯೋಜನೆಯಡಿ 2% ಬಡ್ಡಿಯ ಸಹಾಯಧನ ಹಾಗೂ ಸಕಾಲದಲ್ಲಿ ಯಾರು ಸಾಲವನ್ನ ಪಾವತಿ ಮಾಡ್ತಾರೋ ಅವರಿಗೆ 3% ಬಡ್ಡಿ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇದನ್ನು ಕೇಂದ್ರ ಸರ್ಕಾರ ತನ್ನ ಮೀಟಿಂಗ್ನಲ್ಲಿ 1 ವರ್ಷದವರೆಗೆ ವಿಸ್ತರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈ ರಾಷ್ಟ್ರೀಯ ಜಾನುವಾರು ವಿಮೆ ಅಂತಂದು ನಾವು ಕೇಳ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ. ಈ ರಾಷ್ಟ್ರೀಯ ಜಾನುವಾರು ವಿಮಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಗುವಂತ ಲಾಭಗಳು ಏನೇನು ಅಂತೀರಿ? ರಾಸುಗಳು ಅಥವಾ ಕುರಿ ಮೇಕೆಗಳು ಇದಕ್ಕೂ ಕೂಡ ಅಪಘಾತಕ್ಕೆ, ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೋಸ್ಕರ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಜಾನುವಾರು ವಿಮಾ ಕಾರ್ಯಕ್ರಮದ ಅಡಿಯಲ್ಲಿ ಗರಿಷ್ಠ 10 ಜಾನುವಾರುಗಳಿಗೆ ವಿಮೆಯನ್ನ ಮಾಡಿಸಬಹುದು. ಪ್ರೀಮಿಯಂ ಮೇಲಿನ 85% ಸಹಾಯಧನವನ್ನ ಸರ್ಕಾರ ನೀಡಿದ್ರೆ 15% ಮಾತ್ರ ರೈತರು ಭರಿಸಿದ್ರೆ ಸಾಕು. ಇನ್ನು ಈ ಜಾನುವಾರುಗಳ ಆರೋಗ್ಯ ಮತ್ತು ರೋಗ ನಿಯಂತ್ರಣಕ್ಕೆ ಯಾವ ಯಾವ ಸೌಲಭ್ಯಗಳು ಸಿಗ್ತವೆ ಅಂತೀರಿ? ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ರೈತರ ಮನೆ ಬಾಗಿಲಿಗೆ ತುರ್ತು ಅಗತ್ಯ ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಲಿಕ್ಕೋಸ್ಕರ 290 ಸುಸಜ್ಜಿತ ಸಂಚಾರಿ ಪಶು ಚಿಕಿತ್ಸಾ ವಾಹನಗಳನ್ನು ರಾಜ್ಯದಲ್ಲಿ ಒದಗಿಸಲಾಗಿದೆ. ಇನ್ನು ಈ ಕಾಲ್ಬಾಯಿ ಜ್ವರ ಮತ್ತು ಕಂದು ರೋಗಗಳು ಅಂತ ನಾವು ಹೇಳ್ತಾ ಇದ್ದೀವಿ, ಫುಟ್ ಅಂಡ್ ಮೌತ್ ಡಿಸೀಸ್ ಮತ್ತು ಬ್ರುಸೊಲೋಸಿಸ್ ಅಂತ, ಇವುಗಳ ಒಂದು ನಿಯಂತ್ರಣಕ್ಕೆ ಎಷ್ಟು ಅನುದಾನವನ್ನು ನೀಡಲಾಗ್ತಾ ಇದೆ? ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಗಳ ವಿರುದ್ಧ ಲಸಿಕೆ ಹಾಕ್ಲಿಕ್ಕೋಸ್ಕರ 100% ಕೇಂದ್ರದ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇದಕ್ಕೆ ಅಸ್ಪಾಡ್ ಯೋಜನೆ ಅಂತ ಕರಿತೇವೆ. ಅಂದ್ರೆ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕಂಟ್ರೋಲ್ ಆಫ್ ಅನಿಮಲ್ ಡಿಸೀಸಸ್ ಅಂತ ಹೇಳಿ ಯೋಜನೆಯ ಹೆಸರು. ಈ ಯೋಜನೆಯ ನೆರವಿನ ಅಡಿಯಲ್ಲಿ ಗಲ್ಲೆ ರೋಗ, ಚಪ್ಪೆ ರೋಗ, ಕರುಳುಬೇನೆ, ನೆರಡಿ ರೋಗಗಳ ವಿರುದ್ಧ ಕೇಂದ್ರದ ಪಾಲು 60% ಮತ್ತು ರಾಜ್ಯದ ಪಾಲು 40% ಸಹಾಯದೊಂದಿಗೆ 100% ಅನುದಾನವನ್ನ ನೀಡಲಾಗ್ತಾ ಇದೆ. ಈ ಹೊಸ ಉದ್ಯಮವನ್ನ ಸ್ಥಾಪಿಸೋದಕ್ಕೆ ಯಾವ ಯೋಜನೆ ಅಡಿಯಲ್ಲಿ ನೆರವು ಲಭ್ಯವಾಗುತ್ತೆ? ನಾವೆಲ್ಲರೂ ಕೇಳಿದ್ದೇವೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಥವಾ ಪ್ರಧಾನ ಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳನ್ನ ನಿಯಮಬದ್ಧಗೊಳಿಸತಕ್ಕಂತ ಯೋಜನೆ ಅಂತೇಳಿ. ಈ ಯೋಜನೆ ಅಡಿ ಹೊಸ ಉದ್ಯಮಗಳನ್ನ ಸ್ಥಾಪಿಸ್ಲಿಕ್ಕೋಸ್ಕರ ಹಾಲಿ ಕಾರ್ಯವ್ಯವಸ್ಥೆ ಇರತಕ್ಕಂತಹ ಡೈರಿ ಆಹಾರ ಸಂಸ್ಕರಣಾ ಘಟಕಗಳನ್ನ ಉನ್ನತೀಕರಿಸಲು ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಮುಖ್ಯವಾಗಿ ಜಾನುವಾರುಗಳಿಗೆ ಸಂಬಂಧಪಟ್ಟ ಒಂದು ಉದ್ಯಮಶೀಲತೆಗೆ ಯಾವ ಯೋಜನೆ ಅಡಿಯಲ್ಲಿ ನೆರವು ಲಭ್ಯವಾಗುತ್ತೆ? ರಾಷ್ಟ್ರೀಯ ಜಾನುವಾರು ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ತಾವು ಈಗಾಗಲೇ ಹೇಳಿದಂತೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿ ಗ್ರಾಮೀಣ ಕೋಳಿ ಅಥವಾ ಕುಕ್ಕುಟ ಉದ್ಯಮಶೀಲತೆ, ಕುರಿ ಮೇಕೆ ಹಂದಿ ಸಾಕಾಣಿಕೆ ಮತ್ತು ರಸಮೇವು ಉತ್ಪಾದನೆ ಘಟಕಗಳನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನ ನೀಡಲಾಗ್ತದೆ. ಇನ್ನು ನಮ್ಮ ಸರ್ಕಾರ ಮತ್ತೆ ಈ ಪಶುಸಂಗೋಪನಾ ಇಲಾಖೆ ನೀಡ್ತಾ ಇರುವಂತಹ ಸಹಾಯಧನ ಯೋಜನೆಗಳಿಂದ ನಮ್ಮ ರೈತರಿಗೆ ಆಗುವಂತಹ ಪ್ರಯೋಜನಗಳೇನು ಅಂತೀರಿ? ಮೊಟ್ಟ ಮೊದಲನೇದಾಗಿ ಪಶುಸಂಗೋಪನೆಯು ದೇಶದ GDPಯಲ್ಲಿ 4.11% ಪಾಲನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದು ಮತ್ತು ದೇಶದ ಕೃಷಿ GDPಯಲ್ಲಿ 25.6% ಭಾಗವನ್ನ ಈ ಪಶುಸಂಗೋಪನಾ ಇಲಾಖೆ ಹೊಂದಿರತಕ್ಕಂಥದ್ದು ಕೂಡ ವಿಶೇಷವಾಗಿದೆ. ಪಶುಸಂಗೋಪನಾ ಇಲಾಖೆಯು ರೈತರಿಗೆ ಕೊಡಮಾಡಿರತಕ್ಕಂತಹ ಸಹಾಯ ಸೌಲಭ್ಯಗಳಿಂದ ರೈತರಿಗೆ ಸುಲಭ ಸೌಲಭ್ಯ, ಹೆಚ್ಚಿನ ಉತ್ಪಾದನೆ ಮತ್ತು ಕಡಿಮೆ ಆರ್ಥಿಕ ಹೊರೆಯಂತಹ ಲಾಭಗಳು ಪ್ರಾಪ್ತವಾಗುತ್ತವೆ. ಸಹಾಯಧನಗಳಿಂದ ರೈತರು ಪಶುಸಂಗೋಪನೆಯಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಆರ್ಥಿಕಾಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತೆಯಲ್ಲಿ ಹಾಲು, ಮಾಂಸ, ಮೊಟ್ಟೆಗಳು ಜನರಿಗೆ ಪ್ರೋಟೀನ್ ಅನ್ನ ಒದಗಿಸುತ್ತವೆ. ಅಲ್ಲದೆ ಪಶುಸಂಗೋಪನಾ ಮಾಲೀಕರು ಮತ್ತು ಗ್ರಾಹಕರಿಗೂ ಕೂಡ ಆರ್ಥಿಕಾಭಿವೃದ್ಧಿಯ ಅನುಕೂಲವಾಗತಕ್ಕಂಥದ್ದನ್ನ ನೋಡಬಹುದು. ಹೈನುಗಾರಿಕೆ, ಕುಕ್ಕುಟೋದ್ಯಮ, ಕುರಿ ಅಥವಾ ಮೇಕೆ ಸಾಕಾಣಿಕೆಗಳಿಂದ ರೈತರು ಅಭಿವೃದ್ಧಿಯನ್ನು ಹೊಂದಿ ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯಲ್ಲಿ ತಮ್ಮ ಪಾತ್ರವನ್ನ ವಹಿಸಲು ಕೂಡ ಈ ಸಹಾಯಧನ ಯೋಜನೆಗಳು ಬಹುಮುಖ್ಯವಾದ ಉತ್ತೇಜನವನ್ನ ನೀಡ್ತಾ ಬಂದಿವೆ. ಇನ್ನು ಹೈನುಗಾರಿಕೆ ಮತ್ತು ಮಾಂಸ ರಫ್ತಿನಿಂದಲೂ ಕೂಡ ನಾವು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯವಾಗ್ತಾ ಇರೋದನ್ನ ನೋಡಬಹುದು. ಆತ್ಮೀಯ ರೈತ ಬಾಂಧವರೇ, ತಾವು ಈ ಪಶುಪಾಲನೆಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಶರತ್ಚಂದ್ರ ರಾನಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರತ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಪಶುಸಂಗೋಪನಾ ಇಲಾಖೆ ಮತ್ತು ಸರ್ಕಾರಗಳಿಂದ ಈ ಪಶುಪಾಲನೆಗೆ ರೈತರಿಗೆ ಸಿಗುವಂಥ ಸೌಲಭ್ಯಗಳು ಮತ್ತು ಇದಕ್ಕಾಗಿ ಇರುವಂಥ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಪಶುಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶರತ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕಾಫಿ ಮಂಡಳಿಯಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಕಾಫಿ ಮಂಡಳಿಯ ಅಧಿಕಾರಿಗಳಾದ ಸನೀಶ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ಕಾಫಿ ಬೋರ್ಡ್ ಮಡಿಕೇರಿಯಲ್ಲೇ AUI ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕಾಫಿ ಬೋರ್ಡ್ ಸಬ್ಸಿಡಿ ಸ್ಕೀಮ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಫಸ್ಟ್ ಎಲಿಜಿಬಿಲಿಟಿ ಹೇಳ್ತೀನಿ. 62 ಏಕರ್ ತಂಗಿರುವವರಿಗೆ ಸಬ್ಸಿಡಿಗೆ ಅಪ್ಲಿಕೇಶನ್ ಕೊಡ್ಬೋದು. ಮುಂಚೆ ಆದ್ರೆ 25 ಏಕರ್ ತಂಗಿ ಇತ್ತು, ಹೋದ ವರ್ಷದಿಂದ 62 ಮಾಡಿದ್ದಾರೆ, ಅಂದ್ರೆ 25 ಹೆಕ್ಟರ್ ತಂಗ. ರೋಬಸ್ಟ್ ಇರೋವರಿಗೆ ಮೇಜರ್ ಆಗಿ ಇರೋದು ಸ್ಕೀಮ್ಸ್ ಹೇಳ್ತೀವಿ. ಫಸ್ಟ್ ಮರನಾಟಿ. ಮರನಾಟಿ ಅಂದ್ರೆ ನಿಮ್ಗೆ ಒಂದು 45 ವರ್ಷ ಮೇಲೆ ಇರೋದು ಹಳೆ ಕಾಫಿ ರೋಬಸ್ಟ್, ಅರಬಿಕ್ ಆದ್ರೆ 25 ವರ್ಷ ಮೇಲೆ ಇರೋದು, ಅದು ತೆಗೆದು ಬಿಟ್ಟು ಹೊಸ ಗಿಡ ಆಗ್ಲಿಕ್ಕೆ ನಮ್ಮಿಂದ ಸಬ್ಸಿಡಿ ಕೊಡ್ತೀವಿ. ಒಂದು ಏಕರೆಗೆ ಒಂದು 45,000 ತನಕ ಸಬ್ಸಿಡಿ ಬರುತ್ತೆ, ಏಕರೆಗೆ 10,000 ಸಬ್ಸಿಡಿ ಬರುತ್ತೆ. ಅದಕ್ಕೆ ಲಿಮಿಟ್ ಏನ್ ಇರಲ್ಲ, ಬಟ್ ನಮ್ಮ ಫಂಡ್ ಅವೈಲೇಬಿಲಿಟಿ ಮೇಲೆ ಸ್ವಲ್ಪ ಸಮ್ಟೈಮ್ಸ್ ಲಿಮಿಟ್ ಆಗುತ್ತೆ. ಹಂಗೆ ಎಲ್ಲಾ ಸ್ಕೀಮ್ ಅಪ್ಲಿಕೇಶನ್ ಫಸ್ಟ್ ಡೇ ಕೊಡಬೇಕಾದ್ರೆ ಗೊಬ್ಬರಲ್ಲಿ ಫಸ್ಟ್ ಕೊಟ್ಟು ನಾವು ವಿಸಿಟ್ ಆದ್ಮೇಲೆ ಮಾತ್ರ ಖರ್ಚು ಸ್ಟಾರ್ಟ್ ಮಾಡಬೇಕು. ಅದು ಸಬ್ಸಿಡಿ ಪೂರ್ತಿ ಅಮೌಂಟ್ ಫಸ್ಟ್ ಇಯರ್ ಕೊಡಲ್ಲ, ಫಸ್ಟ್ ಇಯರ್ 70% ಸಬ್ಸಿಡಿ ಕೊಡ್ತೀವಿ, ಸೆಕೆಂಡ್ ಇಯರ್ 30% ಹಂಗೆ ಕೊಡ್ತೀವಿ. ನೆಕ್ಸ್ಟ್ ಇಯರ್ ಅದು ಕೆರೆ ಆಮೇಲೆ ಬಾವಿ ಮಾಡಕ್ಕೆ ಸುಮಾರು ಜನ ತಗೊಂಡಿರ್ಬೋದು ಕಾಣುತ್ತೆ. ಕೆರೆ ಅಲ್ಲ ಬಾವಿ, ಬಾವಿ ಅಂದ್ರೆ ಚಿಕ್ಕ ಇರೋರಿಗೆ, 1 ಎಕರೆ 2 ಎಕರೆ ಇರೋರಿಗೆ ಮನೆ ಇದಕ್ಕೆಲ್ಲ. ಸೊ ನೀರ ಹಾಸಕ್ಕಿರೋದಕ್ಕೆ 1 ಎಕರೆ 2 ಎಕರೆ ಆದ್ರೆ ನೀವು ಬಾವಿ ಮಾಡಬಹುದು. ಅದಕ್ಕಿಂತ ಮೇಲೆ ಇರೋರಿಗೆ ಎಲ್ಲ ಯಾರಿಗೆ ಬೇಕಂದ್ರೆ ಕೆರೆ ಮಾಡಬಹುದು, ತೋಟದಲ್ಲಿ ಮಾಡಬಹುದು, ಅಲ್ಲ ಗದ್ದೆಯಲ್ಲಿ ಮಾಡಬಹುದು. ತೋಟದ ಸೈಜ್ ಮೇಲೆ ಕೆರೆದ ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸೈಜ್ ಅಂದ್ರೆ 30 ಉದ್ದ ಆಗಲ್ಲ, 30 ಇರುತ್ತೆ. ಸೈಜ್ ಜಾಸ್ತಿ ಆಗುವಾಗ 30-43 ಆಗುತ್ತೆ, 53 ಆಗುತ್ತೆ, ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಸಬ್ಸಿಡಿ ಕೂಡ ಹಂಗೆ ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 30 80% ಸಬ್ಸಿಡಿ ಬರುತ್ತೆ, ನೆಕ್ಸ್ಟ್ ಬರುವಾಗ 38,000 ಬರುತ್ತೆ, ನೆಕ್ಸ್ಟ್ 45,000 ಬರುತ್ತೆ. ತೋಟದ ಸೈಜ್ ಕೆರೆ ಸೈಜ್ ಅದ್ರ ಮೇಲೆ ಎಲ್ಲದು ಜಾಸ್ತಿ ಆಗ್ತಾ ಬರುತ್ತೆ. ರಿಂಗ್ ಹಾಕ್ಬೋದು, ಇಲ್ಲ ಬೇರೆ ವಿತೌಟ್ ರಿಂಗ್ ಕೂಡ ಹಾಕ್ಬೋದು, ಓಪನ್. ಓಕೆ, ನೆಕ್ಸ್ಟ್ ಸ್ಪ್ರಿಂಗ್ಲರ್ ಯೂನಿಟ್. ಸ್ಪ್ರಿಂಗ್ಲರ್ ಅಂದ್ರೆ ಮೋಟರ್, ಪೈಪ್, ಜೆಟ್ ಎಲ್ಲ ಬರುತ್ತೆ. ಅದ್ರಿಂದ ನೀವು ಬೇರೆ ಮೋಟರ್ ಮಾತ್ರ ಸಾಕುದಂದ್ರೆ ಅದು ಕೂಡ ತಗೋಬಹುದು, ಇಲ್ಲ ಬೇರೆ ಪೈಪ್, ಎಲ್ಲ ಬೇರೆ ಜೆಟ್ ಮಾತ್ರ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ಇರುತ್ತೆ. ಸೊ ಎಲ್ಲದಕ್ಕೆ ಒಂದು ಯೂನಿಟ್ ಕೋಸ್ಟ್ ಇರುತ್ತೆ. 7.5 ಎಕರೆ ತಂಗ ಇರೋರಿಗೆ ನೀವು 80,000 ಪರ್ಚೇಸ್ ಮಾಡಿದ್ರೆ ಅದ್ರಿಂದ 40% 32,000 ನಾವು ಸಬ್ಸಿಡಿ ಕೊಡ್ತೀವಿ. 8 ಎಕರೆಯಿಂದ 5 ಎಕರೆ ತಂಗ ಇದ್ರೆ ನಿಮ್ಗೆ 64,000, ಅಂದ್ರೆ 1,60,000 ಪರ್ಚೇಸ್ ಮಾಡಿದ್ರೆ 64,000 ಜಾಸ್ತಿ ಆಗ್ತಾ 5 ಲಕ್ಷ ತಂಗ ಸಬ್ಸಿಡಿ ಕೊಡ್ತೀವಿ. ಮ್ಯಾಕ್ಸಿಮಮ್ ನಿಮ್ಗೆ ಒಬ್ರಿಗೆ ಕೊಡೋದು 5 ಲಕ್ಷ ತಂಗ ಸಬ್ಸಿಡಿ ಕೊಡ್ತೀವಿ. 40% ನಿಮ್ದು ಬಿಲ್ ಅಮೌಂಟ್ ಎಲ್ಲ ವೆರಿಫೈ ಆದ್ಮೇಲೆ 40% ಸಬ್ಸಿಡಿ ಕೊಡ್ತೀವಿ. ಕೆಲವರು ಅಂದ್ರೆ ರೈಯರ್ ಆಗಿ ಡ್ರಿಪ್ ಇರಿಗೇಷನ್ ಮಾಡ್ತಾರೆ, ಎಲ್ಲಿ ನೀರು ಕಡಿಮೆ ಇದೆ ಅವ್ರಿಗೆ ಡ್ರಿಪ್ ಇರಿಗೇಷನ್ ಮಾಡಕ್ಕೆ ಕೂಡ ವ್ಯವಸ್ಥೆ ಇದೆ. ಸಬ್ಸಿಡಿ ಅಮೌಂಟ್ ಸೇಮ್, ಬಟ್ ನಿಮ್ಗೆ ರೋಬಸ್ಟ್ನಲ್ಲಿ ಡ್ರಿಪ್ಗಿಂತ ಜಾಸ್ತಿ ಇದೆ ಬೆಟರ್ ಹೇಳುದು. ಈ ಮಡಿಕೇರಿ ಏರಿಯಾದಲ್ಲಿ ನೀರಿಗೆ ಪ್ರಾಬ್ಲಮ್ ಇಲ್ಲ, ಸೊ ಎಲ್ಲರೂ ಸ್ಪ್ರಿಂಕ್ಲರ್ಗೆ ಹೋಗ್ತಾರೆ. ಆಮೇಲೆ ಗೋಡೌನ್ ಡ್ರೈವಿಂಗ್ ಯಾರ್ಡ್, ಗೋಡೌನ್ ಡ್ರೈವಿಂಗ್ ಯಾರ್ಡ್ ಮುಂಚೆ 2018 ತಂಗ ಸ್ಕೀಮ್ ಇತ್ತು, ಈಗ 5 ಇಯರ್ಸ್ ಇಂದ ಸ್ಕೀಮ್ ಇರಲಿಲ್ಲ, ಈ ಹೋದ ವರ್ಷದಿಂದ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಗೋಡೌನ್ಗೆ ಸಬ್ಸಿಡಿ ಸ್ಟಾರ್ಟ್ ಆಗಿದ್ದು 72,000. ಸೊ ಅಂದ್ರೆ ನಿಮ್ಗೆ 8 ಅಡಿ ಉದ್ದ ಆಗಲ್ಲ, 12 ಅಡಿ ಸೈಜ್ ಮಾಡಿದ್ರೆ 72,000 ಸಬ್ಸಿಡಿ ಬರುತ್ತೆ, ಅದಕ್ಕಿಂತ ಜಾಸ್ತಿ. ನೆಕ್ಸ್ಟ್ ಅದಂದ್ರೆ 2.5 ಎಕರೆ, 2 ಎಕರೆ ಅಂದ್ರೆ 5 ಎಕರೆ ತಂಗ ಇದ್ರೆ 9 ಅಡಿ ಉದ್ದ ಆಗಲ್ಲ, 12 ಅಡಿ ಹೈಟ್. ಸೊ ಅದಕ್ಕೆ 96,000 ಬರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಬರುವಾಗ 1,18,000. ಸೊ ಅದು ಕೂಡ ಸಬ್ಸಿಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗೋಡೌನ್ ಸೈಜ್ ಜಾಸ್ತಿ ಮಾಡಬೇಕು, ಆಮೇಲೆ ತೋಟದ ಸೈಜ್ ಜಾಸ್ತಿ ಇರಬೇಕು, 5 ಲಕ್ಷ ತಂಗ ಸಬ್ಸಿಡಿ ಬರುತ್ತೆ. ಡ್ರೈವಿಂಗ್ ಯಾರ್ಡ್ ಕೂಡ ಸೇಮ್, ಕಣ ಇದೆಯಲ್ಲ, ಕಣ ಇಂಟರ್ಲಾಕ್ ಮಾಡಬಹುದು, ಇಲ್ಲ ಸಿಮೆಂಟ್ ಕಣ ಮಾಡಬಹುದು, ನಿಮ್ಮ ಏರಿಯಾದಲ್ಲಿ ಮಾಡಬೇಕು, ಮನೆ ಮುಂದೆ ಮಾಡಬಹುದು, ಇಲ್ಲ ನಿಮ್ಮ ಮಣ್ಣು ಕಣ ಇದೆಯಲ್ಲ ತೋಟದಲ್ಲಿ ಇದ್ರೆ ಅಲ್ಲಿ ಕೂಡ ಮಾಡಬಹುದು. ಸೊ ಅದು ಕೂಡ ಸ್ಕ್ವೇರ್ ಫೀಟ್ ಇರುತ್ತೆ. ಫಸ್ಟ್ ಕ್ಯಾಟಗರಿ ಅಂದ್ರೆ 2.5 ಎಕರೆ ತಂಗ ಇರೋರಿಗೆ 400 ಸ್ಕ್ವೇರ್ ಫೀಟ್, ಅಂದ್ರೆ 20 ಅಡಿ ಉದ್ದ ಆಗಲ್ಲ ಮಾಡಿದ್ರೆ 400 ಸ್ಕ್ವೇರ್ ಫೀಟ್ ಆಗುತ್ತೆ, ಅದಕ್ಕೆ 22,000 ಬರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಅಂದ್ರೆ 800 ಸ್ಕ್ವೇರ್ ಫೀಟ್ ಬರುತ್ತೆ, ಅದಕ್ಕೆ 89,000 ಸಬ್ಸಿಡಿ ಬರುತ್ತೆ, ಅದು ಹಂಗೆ ಜಾಸ್ತಿ 62 ಹಂಗೆ ಜಾಸ್ತಿ ಆಗುತ್ತೆ. ಎಲ್ಲ 5 ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. ಆಮೇಲೆ ಇಲ್ಲಿ ರೋಬಸ್ಟ್ ಇರೋದಕ್ಕೆ ಯಾರು ಪಲ್ಪರ್ ಯೂಸ್ ಮಾಡಲ್ಲ, ಇನ್ಕೇಸ್ ಯಾರಿಗೂ ಬೇಕಂದ್ರೆ ಪಲ್ಪಿಂಗ್ ಯೂನಿಟ್ ಕೂಡ ಸಬ್ಸಿಡಿ ಇದೆ. ಪಲ್ಪಿಂಗ್ ಮಾಮೂಲಿ ಹ್ಯಾಂಡ್ ಆಪರೇಟರ್ ಇದೆ, ಚಿಕ್ಕ ಮೆಷಿನ್ ಇರೋದು ಇದೆ, ಇಲ್ಲ ಎಕೋ ಪಲ್ಪರ್ ಬೇಕಂದ್ರೆ ಅದು ಕೂಡ ಇದೆ. ಎಕೋ ಪಲ್ಪರ್ ಅಂದ್ರೆ ದೊಡ್ಡದು ಬರುತ್ತೆ, ಬಟ್ ಇಲ್ಲಿ ನಾರ್ಮಲಿ ಯಾರು ಯೂಸ್ ಮಾಡಲ್ಲ, ಸ್ವಲ್ಪ ಪ್ರೊಸೆಸಿಂಗ್ ಲೆವೆಲ್ಗೆ ಹೋಗ್ತಾ ಇರೋರಿಗೆ ಯೂಸ್ ಆಗುತ್ತೆ. ಡ್ರೈಯರ್ ಇಲ್ಲಿ ಈಗ ವೆದರ್ ಕಂಡೀಷನ್ ಗೆ ಸುಮಾರು ಜನ ಡ್ರೈಯರ್ ಯೂಸ್ ಮಾಡ್ತಾ ಇದಾರೆ. ಈಗ ಅಡಿಗೆಯಲ್ಲಿ ಕೂಡ ಸುಮಾರು ಜನ ತಗೊಂಡಿದ್ದಾರೆ ಮೆಕ್ಯಾನಿಕಲ್ ಡ್ರೈಯರ್. ಅದು ಡಿಫ್ರೆಂಟ್ ಟೈಪ್ ಇರುತ್ತೆ, ಡ್ರಮ್ ಟೈಪ್ ಇರುತ್ತೆ, ಫ್ಲಾಟ್ ಬೆಡ್ ಟೈಪ್ ಇರುತ್ತೆ, ಅದಕ್ಕೆ ಕೂಡ 40% ಸಬ್ಸಿಡಿ ಬರುತ್ತೆ. ಈ ಡ್ರೈವರ್ ಪರ್ಚೇಸ್ ಮಾಡುವಾಗ ಅಂದ್ರೆ ಕೋಕೋಬೋರ್ಡ್ ಎಂಬಾನಲ್ ಮಾಡಿದ್ದು ಇರುತ್ತೆ, ಅಂದ್ರೆ ಕಂಪನಿ ಅವರು ಇರುತ್ತೆ, ಅವತ್ತು ಮಾಡಲ್ ಇರುತ್ತೆ, ಅದೇ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವು ಮಾಡಕ್ಕೆ ಮುಂಚೆ ನಮ್ಮಲ್ಲಿ ಬಂದು ಅರ್ಜಿ ಕೊಟ್ಟುಬಿಟ್ಟು ಯಾವ ಮಾಡಲ್ಗೆ ಸಬ್ಸಿಡಿ ಇದೆ ಅಂತ ವೆರಿಫೈ ಮಾಡಿಬಿಟ್ಟು ಅದು ತಗೋಬೇಕಾಗುತ್ತೆ. ಎಕೋಬೋರ್ ಕೂಡ ಆಲ್ರೆಡಿ ಹೇಳ್ತಿರಲ್ಲ, ಅರ್ಬಿಕೆ ಇಲ್ಲಿ ಯಾರು ಮಾಡಲ್ಲ, ಅಂದ್ರೆ ಅರ್ಬಿಕೆ 40% ಸಬ್ಸಿಡಿ ಕೊಡ್ತೀವಿ, ಅಪ್ ಟು 5 ಲ್ಯಾಕ್. ಡ್ರೈವರ್ಗೆ ನಿಮ್ಗೆ ಓಡಿಯೋಪಿಲಿ ಕೂಡ ಸಬ್ಸಿಡಿ ಬರುತ್ತೆ, ಅದ್ರಲ್ಲಿ ಸ್ವಲ್ಪ ಜಾಸ್ತಿ 50% ತಂಗ ಸಬ್ಸಿಡಿ ಇದೆ. ನಿಮ್ಗೆ ಈ ಸೀಲಿಂಗ್ ಲಿಮಿಟ್ ಕೂಡ ಬರಲ್ಲ ಕಾಣುತ್ತೆ. ಸೊ ನಿಮ್ಗೆ ಯಾವ್ದು ಬೆಟರ್ ಇದೆ ನಿಮ್ಗೆ ಅದು ತಗೋಬಹುದು. ಓಡಿಯೋಪಿಲ್ ಕೂಡ ಬರುತ್ತೆ, ಆಲ್ರೆಡಿ ಈಗ ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲ ಓಡಿಯೋಪಿಲ್ ತಗೊಂಡಿದ್ದಾರೆ. ನಮ್ಮ ಸ್ಕೀಮ್ ಹೋದ ವರ್ಷ ಬಂದಿದ್ದು, ಸೊ ಅದಕ್ಕೆ ಮುಂಚೆ ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲ ಓಡಿಯೋಪಿಲ್ ತಗೊಂಡಿದ್ದಾರೆ, ಅಗ್ರಿಕಲ್ಚರ್ ಅವರು ಮಾಡಿಕೊಡ್ತಾರೆ. ಆಮೇಲೆ ಮೆಕ್ಯಾನೈಸೇಷನ್, ಮರ ಕಡಿಯೋದು ಮೆಷಿನ್ ಇದೆಯಲ್ಲ, ಆಮೇಲೆ ಸ್ಪ್ರೇಯರ್, ಟ್ರಾಕ್ಟರ್, ಮಿನಿ ಟ್ರಾಕ್ಟರ್, ಪ್ರೂನಿಂಗ್ ಮಷಿನ್ ಇದಕ್ಕೆಲ್ಲ ಸಬ್ಸಿಡಿ ಇದೆ. ಅದಕ್ಕೆಲ್ಲ 40% ಸಬ್ಸಿಡಿ ಬರೋದು. ಅದು ಮಾತ್ರ ಪರ್ಚೇಸ್ ಆದ್ಮೇಲೆ ನಮ್ಗೆ ಬಿಲ್ ಕೊಡಬೇಕು. ಬಟ್ ಪರ್ಚೇಸ್ ಮಾಡಕ್ ಮುಂಚೆನೆ ಅದು ಅಪ್ರೂವ್ಡ್ ಮಷಿನ್ ಇದೆಯಾ ಅಂತ ನೋಡಬೇಕು. ಕಂಪನಿದು ಆಥರೈಸ್ಡ್ ಡೀಲರ್ ಕೈಯಿಂದ ಎಲ್ಲಿಂದ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಮಡಿಕೇರಿ ಅಲ್ಲ, ಕಾಫಿ ಗ್ರೋವಿಂಗ್ ರೀಜನ್ ಎಲ್ಲ ನೀವು ಮೈಸೂರಿಂದ ಆದ್ರೆ ಅವ್ರದೊಂದು ಆಥರೈಸ್ಡ್ ಡೀಲರ್ಶಿಪ್ ಸರ್ಟಿಫಿಕೇಟ್ ಕೊಟ್ಟರಾಗುತ್ತೆ. ಇಲ್ಲಿ ಆದ್ರೆ ನಮ್ಮಲ್ಲಿ ಲಿಸ್ಟ್ ಇರುತ್ತೆ, ಅವರು ಆಥರೈಸ್ಡ್ ಆಗಿದೆ ಅಂದ್ರೆ ಲಿಸ್ಟ್ ಇರುತ್ತೆ. ಸೊ ಅದು ನಮ್ಗೆ ಇಶ್ಯೂ ಬರಲ್ಲ. ಸೊ ಪರ್ಚೇಸ್ ಮಾಡಕ್ಕೆ ಮುಂಚೆ ನಮ್ಮಲ್ಲಿ ಜಸ್ಟ್ ಒಂದು ಬಂದು ಕನ್ಫರ್ಮ್ ಮಾಡಿ ಈ ಮಷಿನ್ ಅಪ್ರೂವ್ ಆಗಿದೆ. ಕಾಡು ಕಡಿಯೋದು, ಮರ ಕಡಿಯೋದು, ಬೇ ಮಷಿನ್, ಆಮೇಲೆ ಮಿನಿ ಟ್ರಾಕ್ಟರ್. ಮಿನಿ ಟ್ರಾಕ್ಟರ್ ಎಲ್ಲ ಏರಿಯಾ ಮೇಲೆ ಇರುತ್ತೆ, ಒಂದು 10 acres ಮೇಲೆ ಇರುತ್ತೆ. ಕಾಡು ಕಡಿದೆಲ್ಲ ಜಸ್ಟ್ 1 acre ಮೇಲೆ ಇದ್ರೆ ಸಾಕಾಗುತ್ತೆ. ಆಮೇಲೆ ರೋಸ್ಟಿಂಗ್ ಗ್ರೈಂಡಿಂಗ್ ಮಷಿನ್ ಎಲ್ಲ ಈ ಕೆಲವರೆಲ್ಲ ಗ್ರೂಪ್ ಆಗಿ ಮಾಡ್ತಾರಲ್ಲ, ರೋಸ್ಟಿಂಗ್ ಗ್ರೈಂಡಿಂಗ್ ಎಲ್ಲ ಮಾಡ್ತಾರಲ್ಲ, ಅಂದ್ರೆ ನಿಮಗೆ ಒಂದು ಹೊಸ ಯೂನಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಕೂಡ ಸಬ್ಸಿಡಿ ಕೊಡ್ತೀವಿ. ಓಕೆ, ಅದೆಲ್ಲ ಸ್ವಲ್ಪ ಲಿಮಿಟ್ ಇದ್ರೆ ಅಂದ್ರೆ ಒಂದು ಎರಡಲ್ಲಿ ಯೂನಿಟ್ ಎಲ್ಲ ಆಗೋದಿಲ್ಲ. ಮಡಿಕೇರಿ ಆಫೀಸ್ನ ಡೈರೆಕ್ಟ್ ಎಲ್ಲ ಬರೋದು, ನಮ್ಮ ಹೆಡ್ ಆಫೀಸ್ ಇಂದ ಬರುತ್ತೆ. ನಿಮ್ಗೆ ಯಾರಿಗೂ ಮಾಡ್ಲಿಕ್ಕೆ ಇದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು, ನಾವು ಏನೇನು ಡಾಕ್ಯುಮೆಂಟ್ಸ್ ಬೇಕು ಹೆಲ್ಪ್ ಮಾಡ್ತೀವಿ. ಆಮೇಲೆ ಆರ್ಗಾನಿಕ್ ಸರ್ಟಿಫಿಕೇಶನ್ ಗೆ ಅದಕ್ಕೆ ಕೂಡ ಇದೆ, ಅದಕ್ಕೆ 70% ತಂಗ ಸಬ್ಸಿಡಿ ಬರುತ್ತೆ. ಇದು ನಿಮ್ಗೆ ಎಷ್ಟು ಕಾಸ್ಟ್ ಆಗಿದೆ ಅದ್ರ 70% ತಂಗ ಸಬ್ಸಿಡಿ ಬರುತ್ತೆ. ಇಷ್ಟೇ ಮೇಜರ್ ಸಬ್ಸಿಡಿ ಆಗಿ ಕೊಡ್ತಿರೋದು. ಕಂಡೀಷನ್ಸ್ ಫಸ್ಟ್ ನೀವು ಹರ್ಜಿ ಫಸ್ಟೇ ಕೊಡಬೇಕು. ನಮ್ಮಲ್ಲಿ ಒಂದು ತಿಂಗಳೆಲ್ಲ ಟೈಮ್ ಇರುತ್ತೆ ಹರ್ಜಿ ಕೊಡ್ಲಿಕ್ಕೆ. ಆ ಟೈಮಲ್ಲಿ ಹರ್ಜಿ ಕೊಟ್ಟುಬಿಟ್ಟು ನಾವು ವಿಸಿಟ್ ಎಲ್ಲ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಅಂದ್ರೆ ಫೋಟೋ ಎಲ್ಲ ತೆಗೆದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಹೋದ ವರ್ಷದ ಸಬ್ಸಿಡಿ ಈಗ ಜಸ್ಟ್ ಮಾರ್ಚಲ್ಲಿ ಕಂಪ್ಲೀಟ್ ಆಗಿತ್ತು, ಇನ್ನು ಸ್ವಲ್ಪ ಪೆಂಡಿಂಗ್ ಪೇಮೆಂಟ್ಸ್ ಇದೆ. ಅದಾದ್ಮೇಲೆ ಹೊಸ ಅಪ್ಲಿಕೇಶನ್ ಈ ವರ್ಷದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ನೋಟಿಫಿಕೇಶನ್ ಆಗಿಲ್ಲ, ಆಗುವಾಗ ರೇಡಿಯೋದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಆಮೇಲೆ ಪ್ಲಾಂಟರ್ಸ್ ಎಲ್ಲ ಗ್ರೂಪ್ ಇರುತ್ತಲ್ಲ ಅದ್ರಲ್ಲ ನೋಟಿಫಿಕೇಶನ್ ಆಗ್ತೀವಿ. ಇದು ಎಲ್ಲ ಜನರವರಿಗೆ ಇರೋದು, ಇಲ್ಲ ಎಸ್ ಸಿ ಎಸ್ ಸಿ ಅವರಿಗೆ 90% ಸಬ್ಸಿಡಿ ಇರುತ್ತೆ, ಜನರಲ್ ಕ್ಯಾಟಗರಿ ಅವರಿಗೆ 40%, 70-90 ಅಂದ್ರೆ ಚಿಕ್ಕ ಏರಿಯಾ ಅಂದ್ರೆ 90, ಇಲ್ಲ ಜಾಸ್ತಿ ಏರಿಯಾ ಇದ್ರೆ 70% ಹಾಗೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನಿಮ್ದು ತೋಟದ ಆರ್ ಟಿ ಸಿ ಬೇಕು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಬುಕ್ ಕಾಪಿ, ತೋಟದ ರಫ್ ಸ್ಕೆಚ್ ಅಂದ್ರೆ ನೀವೇ ಜಸ್ಟ್ ಹಳೆ ಸ್ಕೆಚ್ ಇದ್ರೆ ಅದ್ರ ಕಾಪಿ ಹಾಕಿದ್ರೆ ಆಯ್ತು, ಇಲ್ಲ ಜಸ್ಟ್ ಕೈಯಲ್ಲಿ ಡ್ರಾ ಮಾಡಿದ್ರೆ. ಮಿಷಿನರಿಗೆ ಬೇಕಾಗಿಲ್ಲ, ಮನೆ ಕಡಿಯೋದಕ್ಕೆಲ್ಲ ಜಸ್ಟ್ ಆರ್ ಟಿ ಸಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಬುಕ್ ಕಾಪಿ, ಆಮೇಲೆ ಐಟಮ್ಸ್ ಬಿಲ್ ಅಷ್ಟೇ. ಆಮೇಲೆ ನಿಮ್ಗೆ ಈ ಗ್ರೂಪ್ ಆಗಿ ತಗೊಂಡ್ರೆ ಕೂಡ ಸಿಗುತ್ತೆ, ಎಸ್ ಎಚ್ ಜಿ ಅಲ್ಲಿ ಇರುತ್ತಲ್ಲ ಅದಕ್ಕೆ ಕೂಡ 70% ಜನರಿಗೆ ಇಲ್ಲ 40%. ಇದುವರೆಗೆ ಕಾಫಿ ಮಂಡಳಿಯಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಕಾಫಿ ಮಂಡಳಿಯ ಅಧಿಕಾರಿಗಳಾದ ಸನೀಶ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಂದ 26,900 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಂದ 14,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಂದ 19,800 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿದಿನ ಸುದ್ದಿ ಮೂಲತ್ ಪಾಲಂಕಾಲ ಕರಡ ಕಾರಳಾನ ಬೆಂಗಳೂರ ದೊಡ್ಡ ಬೊಮ್ಮ ಸಂದ್ರತ್ ವಾಸಂಜ ಕರಿನರ್ವಂಡ ಮಂದೇಯ ಎಂಗ ನಿನಾಂದು ಬೈಟ್ ಮರಣಪಟ್ಟಿತ್ತು. ಇಳು ತುಂದು ಬೈತ್ರ ಕರಿನರ್ವಂಡ ಮಂದೇಯ ಎಂಗಡ ಆಖಿರಿ ಕಾರ್ಯ ನಾಳೆ ಪಲಕ 9 ಗಂಟೆಗೆ ಬೆಂಗಳೂರ ಲಕ್ಷ್ಮೀಪುರಂ ಕ್ಯುಮಿಟೋರಿಯಂ ನಡಪಂದು ಒಕ್ಕಕಾರ ಅರಚಿಟ್ಟಿತ್ತು. ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ ವಾಸವಿರುವ ದಿವಂಗತ ಸಿರಿಕಜ್ಜೆ ಚಿನ್ನಪ್ಪ ಅವರ ಪತ್ನಿ ಭೋಜಮ್ಮ ಅವರು 85ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಸಿರಿಕಜೆ ಭೋಜಮ್ಮ ಅವರ ತವರು ಮನೆ ದಂಬೆಕೋಡಿ. ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಗಂಗೇನಹಳ್ಳಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚಂಪಿ ಪ್ರಾಯೋಜಕರು ವೇಟ್ರಿಯಾ ಇನ್ಫೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ 69 ಗ್ರಾಮ ಮಡಿಕೇರಿ ತಾಲೂಕು, ಮೊಬೈಲ್ 9986123561. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ನವದೆಹಲಿ ಇವರ ಕಡೆಯಿಂದ June 15-30 ಮುಟ್ಟ ಪರಿಶಿಷ್ಟ ಪಂಗಡದವು ಜಾಸ್ತಿ ವಾಸ ಇದ್ದ ಮತ್ತೆ PVTG ಸಮುದಾಯಕ್ಕೆ ಸೇರಿದ ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಭಾಗಿದರಿ ಅಭಿಯಾನ ಹಮ್ಮಿಕೊಂಡಳು. ಈ ಅಭಿಯಾನದಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕೃಷ್ಟ ಅಭಿಯಾನ ಮತ್ತೆ ಪ್ರಧಾನಮಂತ್ರಿ ಜನಜಾತಿ ಮಹಾ ಅಭಿಯಾನದ ಶಿಬಿರಗಳನ್ನ June 15 ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಜೇನುಕುರುಬ ಹಾಡಿಗಳಲ್ಲಿ ಹಮ್ಮಿಕೊಂಡಳು. ಈ ಅಭಿಯಾನದಲ್ಲಿ ಆಧಾರ ಕಾರ್ಡ್, ಜಾತಿ, ಆದಾಯ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಪಿಂಚಣಿಗ ಬೇರೆ ಬೇರೆ ಸರ್ಕಾರದ ಸೇವೆಗಳನ್ನ ಇಲಾಖಾ ಕಡೆಯಿಂದ ಜೇನುಕುರುಬ ಹಾಡಿಗಳ June 15-30 ಮುಟ್ಟ ಖುದ್ದಾಗಿ ಭೇಟಿ ಕೊಟ್ಟು ಫಲಾನುಭವಿಗಳಿಗೆ ಒದಗಿಸಿಕೆ ಕ್ರಮ ವಹಿಸಲಾದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಸಹಾಯಕ ನಿರ್ದೇಶಕರು Grade 2 ಸಮಾಜ ಕಲ್ಯಾಣ ಇಲಾಖೆ ಸೋಮರ್ಪೇಟೆ, ಹಂಗೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ವಿರಾಜಪೇಟೆ ಇವರಿಂದ ಕೇಳಿ ತಿಳ್ಕನಕೃತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಇಲಾಖೆನ ಯೋಜನಾ ಸಮನ್ವಯಾಧಿಕಾರಿಗ ತಿಳಿಸಿಯೋಳು. ಜಿಲ್ಲೆಯಲ್ಲಿ ಮೃಗಶಿರ ನಕ್ಷತ್ರದ ಮಳೆ ಅಬ್ಬರ ಜಾಸ್ತಿಯಾಗ್ತಾ ಇದ್ದರಿಂದ ನದಿ, ತೋಡುಗ, ಹಳ್ಳ, ಕೊಳ್ಳ, ಕೆರೆಗ ತುಂಬಿ ಹರಿತಾವಳೋ. ನೀರಿನ ಒಳಹರಿವು ನಿರೀಕ್ಷೆಗಿಂತ ಮೀರಿ ಜಾಸ್ತಿಯಾಗ್ತಾ ಇದ್ದರಿಂದ ಅಣೆಕಟ್ಟಿಗೆ ನೀರಿನ ಒಳಹರಿವು ಜಾಸ್ತಿಯಾಗಿದ್ದ ಬಗೆಯಲ್ಲಿ ಇಂದು ಮಧ್ಯಾಹ್ನ 18,000 ಕ್ಯೂಸೆಕ್ ಪ್ರಮಾಣದ ನೀರಿನ ಹಾರಂಗಿ ಡ್ಯಾಮಿಂದ ಹೊರಬಿಟ್ಟಳೋ. ಹಾರಂಗಿ ನೀರಾವರಿ ಇಲಾಖೆನ ಅಧಿಕಾರಿಗ ಹಂಗೆ ಸಿಬ್ಬಂದಿಗ ಖುದ್ದಾಗಿ ಹಾಜರಿದ್ದೋ. ಪ್ರವಾಸಿಗರು ಮತ್ತೆ ನದಿ ಹತ್ತಿರದ ಜನರು ಮುನ್ನೆಚ್ಚರಿಕೆಯಿಂದ ಇರುವಂಗೆ ಹಾರಂಗಿ ಅಧಿಕಾರಿಗ ಸೂಚನೆ ಕೊಟ್ಟಳೋ. ಹಾರಂಗಿ ಜಲಾಶಯದ ವ್ಯಾಪ್ತಿಯಲ್ಲಿ ಜಾಸ್ತಿ ಮಳೆ ಇರದರಿಂದ ಜಲಾಶಯಕ್ಕೆ ಹರಿದು ಬರ್ತಾ ಇದ್ದ ಒಳಹರಿವು ಪ್ರಮಾಣ ಜಾಸ್ತಿಯಾಗುಟ್ಟು ಇದರಿಂದ ಹಾರಂಗಿ ಜಲಾಶಯದ ನೀರಿನ ಮಟ್ಟ ಭರ್ತಿಯಾಗುಟ್ಟು ಈ ಬಗೆಯಲ್ಲಿ ಹಾರಂಗಿ ಜಲಾಶಯದಿಂದ ನೀರು ನದಿಗೆ ಬಿಡುಗಡೆ ಮಾಡಿಯಳೋ. ಈ ವರ್ಷದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ದೆಹಲಿ ಕಾರ್ಯಕ್ರಮಕ್ಕೆ ವಿಶೇಷ ರಾಯಭಾರಿ ಆಗಿ ಕೊಡಗು ಜಿಲ್ಲೆನ ಮೂರ್ನಾಡು ಕೊಡಂಬೂರ್ನ ಎಸ್ಎಸ್ ರೈ ಅವು ಕರ್ನಾಟಕನ ಪ್ರತಿನಿಧಿಸುವೆ. ಈ ಹೈದ ಬಿಎಸ್ ಲವನ್ ಕುಮಾರ್ ಹಂಗೆ ವಿ ಜಯಂತಿ ದಂಪತಿನ 2ನೇ ಮಂಗ, ಸುಳ್ಯದ KVG ಇಂಜಿನಿಯರಿಂಗ್ ಕಾಲೇಜಿನ 2ನೇ ವರ್ಷದ ವಿದ್ಯಾರ್ಥಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪಾಲ್ಗೊಳ್ಳುವ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಯಶಸ್ ರೈಯವು ಕರ್ನಾಟಕನ ಪ್ರತಿನಿಧಿಸ್ತಾ ಇರ್ದು ಕೊಡಗು ಜಿಲ್ಲೆಗೆ ಹಂಗೆ ಯುವಜನತೆಗೆ ಹೆಮ್ಮೆಯ ವಿಷಯ ಆಗುಟ್ಟುತ್ತ ಕೊಡಗು ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರು ಪಿಎ ಸುಕುಮಾರ್ ಅವು ತಿಳಿಸಿಯಳು. ಜಿಲ್ಲಾ ಆಯುಷ್ ಅಧಿಕಾರಿಗ ಜಿಲ್ಲಾ ಆಯುಷ್ ಕಚೇರಿ ಮಹದೇವಪೇಟೆ ಮಡಿಕೇರಿ ಇವರ ಕೂಡು ಕೂಟಂದ 11ನೇ ಅಂತಾರಾಷ್ಟೀಯ ಯೋಗಾ ದಿನಾಚರಣೆ ಕಾರ್ಬಾರ್ ಇದೇ ತಿಂಗಳ ತಾರೀಕು 21ರಂದು ಶನಿವಾರ ಹೊತ್ತಾರೆ 6:30 ಕೊಡಗು ಗೌಡ ಸಮಾಜ ಮಡಿಕೇರಿ ಇಲ್ಲಿ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಎಂದು ಹೇಳುವ ಧ್ಯೇಯವಾಕ್ಯದೊಟ್ಟಿಗೆ ಅಂತಾರಾಷ್ಟೀಯ ಯೋಗಾ ದಿನಾಚರಣೆ ನಡೆದಿದೆ. ನಗರಸಭೆ ಅಧ್ಯಕ್ಷರು ಕಲಾವತಿ ಪಿ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಕೌನ್ಸಿಲ್ ಸಾಮಾನ್ಯ ಸಭೆನ June 18 ಅಂದರೆ ನಾಳೆ ಹೊತ್ತಾರೆ 11 ಗಂಟೆಗೆ ನಗರಸಭಾ ಕೌನ್ಸಿಲ್ ಸಭಾಬಾಡಿಯಲ್ಲಿ ನಡೆದದೆ ಅಂತ ನಗರಸಭೆ ಪೌರಾಯುಕ್ತರು ಮಾಹಿತಿ ಕೊಟ್ಟಳು. 2025-26 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಉಡುಪಿ ಜಿಲ್ಲೆನ ಬ್ರಹ್ಮಾವರ ಕೃಷಿ ಡಿಪ್ಲೊಮೋ ಕೋರ್ಸ್ ಪ್ರವೇಶ ಪಡ್ಕಂಬಕ್ಕೆ ಅರ್ಜಿನ ಕರೆದೊಳೋ ಅರ್ಜಿನ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಕ್ ತುಂಬಿಸಿದ ಅರ್ಜಿನ ಜೂನ್ 27 ಸಲ್ಲಿಸಕ್ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಪ್ರಾಂಶುಪಾಲರು ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿಂದ ಕೇಳಿ ತಿಳ್ಕನಕೃತ ಗೊತ್ತಾಗುಟ್ಟು. ಜಿಲ್ಲೆಯಲ್ಲಿ ಮಂಗಳವಾರ ಹೊತ್ತಾರೆ 8:30 ಆಖೀರಿ ಆದಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ 75.67 ಮಿಲಿಮೀಟರ್ ಮಳೆಯಾಗುಟ್ಟು ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 8.36 ಮಿಲಿಮೀಟರ್, ಮಡಿಕೇರಿ 172.45 ಹಂಗೆ, ವಿರಾಸಪೇಟೆ ತಾಲೂಕು 72.10 ಮಿಲಿಮೀಟರ್ ಮಳೆ, ಪೊನ್ನಂಪೇಟೆ ತಾಲೂಕಲ್ಲಿ 71.07 ಮಿಲಿಮೀಟರ್ ಮಳೆ ಆಗುಟ್ಟು, ಸೋಮರಪೇಟೆ ತಾಲೂಕಲ್ಲಿ 74.35 ಮಿಲಿಮೀಟರ್ ಮಳೆ ಸುರಿದುಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರ ಪ್ರಾಯೋಜಕರು ಏಟ್ರಿಯಾ ಇಂಪೋಟೆಕ್ ಬೆಂಗಳೂರು, ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 60 ಗ್ರಾಮ ಮಡಿಕೇರಿ ತಾಲೂಕು, ಮೊಬೈಲ್ 9986123561. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ಜೂನ್ 8 ಮರಣಪಟ್ಟ ಮೈತಾಡಿ ಕರಳಾನ ಕುಂಡಚಿರ ತಂಗಚ್ಚಿ ಕಾಳವ ಐಂಡ 11 ಊಟ ಕಾರ್ಬಾರ್ ನಾಳೆ 14 ಪೊಲಕ 8:30 ಮನ್ನೇರ ರಮೇಶ್ ಐಂಡ ಮನೆಲು, ಪಿಂಜ ಮಾದ ಕಾರ್ಬಾರ್ ನಾಳೆ ಪೊಲಕ 11 ವಿರಾಜಪೇಟೆ ಚಿಕ್ಕಪೇಟೆಲುಳ್ಳ ಜಯಸ್ವಿ ಇನ್ ಹಾಲು ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾರ್ದಿಯಲ್ಲ ಇದನ್ನ ಆಹ್ವಾನದ ಜ್ಞಾನ ಮಾಡಿದ್ದು ಬರುನೊಂದು ಮಕ್ಕ ಮೈಮಕ್ಕ ಕರ್ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ, ಇಲ್ಲಿ 6 ಸಹಕಾರ ಡಿಪ್ಲೊಮೋ ತರಬೇತಿಗೆ ಪ್ರವೇಶಾತಿ ಆರಂಭವಾಗಿದೆ. ಈ ತರಬೇತಿ ಸಹಕಾರ ಸಂಘ, ಬ್ಯಾಂಕ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗಿದ್ದು, ತರಬೇತಿ ಅವಧಿಯಲ್ಲಿ ಶಿಷ್ಯ ವೇತನ ಅಂದರೆ ಸ್ಟೈಫಂಡ್ ನೀಡಲಾಗುವುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಜೂನ್ 30. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜಿಡಿಸಿ ಕಾಲೇಜ್ ಮುತ್ತಪ್ಪ ದೇವಸ್ಥಾನದ ಹತ್ತಿರ ಅಬ್ಬಿ ಫಾಲ್ಸ್ ರಸ್ತೆ ಮಡಿಕೇರಿ. ಮೊಬೈಲ್ ನಂಬರ್ 9845318364. ಎಲ್ಲದ ಮೊದಲು ಅವಶ್ಯ ಉಳ್ಳದ ಅಕ್ಕಿ ಪುಡಿ, ಅಕ್ಕಿ ತರಿ, ಪಾಪುಟ್ಟು, ನೋಪುಟ್ಟು, ಕಡಮುಟ್ಟು ತರಿ. ಅದು No. 1 ಕ್ವಾಲಿಟಿ ಅಕ್ಕಿನ ನಲ್ಲ ನೀರ್ಲ ಕತ್ತಿತ್ತು, ಬೆದಲು ಒಣಕಿತು, ಒಡಚಿತು, ಒಂತನ ಪೊಡಿ ತರಿ. ಅಲ್ಲದೆ ಪ್ರೀಮಿಯಂ ಕ್ವಾಲಿಟಿ ಬ್ಯಾಡಗಿ ಪಿಂಜ ಕಾಶ್ಮೀರಿ ಮುಳುಪುಡಿ. ಊಟಕ್ಕೆ ಪೊಟ್ಟಿತೇನು ಪಿಂಜ ಕರತೇನು ಬೋಣದ ಚಿಂಗಿ ಒಡನೆ ಬಾರಿ. ಐನ್ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ, ಐನ್ಮನೆ ಕಾಲೇಜ್ ರೋಡ್ ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. ಜೂನ್ 7 ಮರಣಪಟ್ಟ ಕಾಲೂರು ಗ್ರಾಮ ಸಿದ್ದಂಡ ದೇವಯ್ಯ ಪಾಪು ಐಂಡಮಾದ ಕಾರ್ಯ ಇದೇ 18. ನಾಳೆ 14:11 ಕಾಲೂರು ಗ್ರಾಮದಲ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರುನೊಂದು ಐಂಡ ಪೊಣ್ಣು ಲತಾ ಮೋಮೋ ಪಿಂಜ ಒಕ್ಕಕಾರ ಕಟ್ಟಣಿತು. ಕೆಎನ್ಸಿ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್ ಮಕ್ಕುಲ ವಿರಾಜಪೇಟೆ, ಇಲ್ಲಿ ದ್ವಿತೀಯ ಪಿಯುಸಿ ತೇರ್ಗಡೆ ಹೊಂದಿರುವ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425683, ಮೊಬೈಲ್ 9880995502 ಅಥವಾ 9591595370. ಟ್ರಾನ್ಸಿ ಟೈಲ್ಸ್ ಗ್ಯಾಲರಿ ಪೊನ್ನಂಪೇಟೆ ರೋಡ್ ಗೋಣಿಕೊಪ್ಪಲು, ಇಲ್ಲಿ ಇದೀಗ ಮಾನ್ಸೂನ್ ಆಫರ್, 4x2 ಪ್ರೀಮಿಯಂ ಕ್ವಾಲಿಟಿ ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಅತಿ ಕಡಿಮೆ ರೇಂಜ್ ನಲ್ಲಿ ಲಭ್ಯವಿದೆ. ಹಾಗೂ ಗ್ರಾನೈಟ್ಸ್, ಜಾಗ್ವೇರ್, ಸೆರಾ, ಪ್ಯಾರಿವೇರ್ ಹಾಗೂ ಏಜಿಎಲ್ ಕಂಪನಿಗಳ ಬ್ರಾಂಡೆಡ್ ಸ್ಯಾನಿಟರಿ ಬಾತ್ ಫಿಟ್ಟಿಂಗ್ಸ್, ಇಂಪೋರ್ಟೆಡ್ ಫ್ಲವರ್ ಪಾಟ್ಸ್, ಬೋನ್ಸೈ ಟ್ರೀಸ್, ಸೆರಾಮಿಕ್ ಪಾಟ್ಸ್ ಜೊತೆಗೆ ವಿವಿಧ ರೀತಿಯ ಐಟಮ್ಸ್ ಗಳು ಲಭ್ಯವಿದೆ. ಟ್ರಾನ್ಸಿ ಟೈಲ್ಸ್ ಗ್ಯಾಲರಿ ಗೋಣಿಕೊಪ್ಪಲು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.